ಕೇಳುಗರೆಲ್ಲರಿಗೂ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಇಂದು ಕೊಡಗು ಜಿಲ್ಲೆಯಲ್ಲಿ ವೆನಿಲ್ಲಾ ಬೆಳೆಯ ಕೃಷಿ ಕುರಿತು ಚೆಟ್ಟಳ್ಳಿಯ ರಾಮಕಜ್ಜೆ ಗಿರೀಶ್ ಅವರೊಂದಿಗೆ ಸಂದರ್ಶನ. ಕೇಳಿದರೆ ಮಲೆನಾಡಿನಲ್ಲಿ ವೆನಿಲ್ಲವನ್ನು ಅನೇಕ ರೈತರು ಬೆಳ್ಕೊಳ್ಬಹುದು. ಈ ಹಿಂದೆ ಹಲವಾರು ರೈತರು ಪ್ರಯತ್ನಪಟ್ಟರು. ಬೆಲೆ ಉತ್ತುಂಗಕ್ಕೆ ಹೋದಾಗ ನನಗೆ ಬೇಕು ನನಗೆ ಬೇಕಂತ ಅಂದ್ಕೊಂಡು ಎಲ್ಲೆಲ್ಲೋ ಹೋಗಿ ಬಳ್ಳಿಗಳನ್ನು ಹುಡ್ಕೊಂಡು ಬಂದರು. ಗೇಣುದ್ದದ ಬಳ್ಳಿಗೆ 100 ರೂಪಾಯಿ ಬೆಲೆ ತತ್ತು ತಂದು ಹಾಕಿದರು. ಬೆಲೆ ಹೋದ್ಮೇಲೆ ಆ ಕಡೆಗೆ ಗಮನಿಸಲೇ ಇಲ್ಲ, ಬಳ್ಳಿಗಳು ಹಾಗೆ ಹೋಗ್ಬಿಟ್ಟು. ಮತ್ತೆ ಬೆಲೆ ಬಂತು. ಈಗ ತಮ್ಮಲ್ಲಿದ್ದ ಬಳ್ಳಿಗಳನ್ನು ಹುಡುಕ್ತಿದ್ದಾರೆ, ಬೇರೆಯವರ ಹತ್ರ ವೆನಿಲ್ಲಾ ಹೇಗಿದೆ ಅಂತ ನೋಡಿದ್ರೆ ಕಾಣ್ತಾ ಇಲ್ಲ. ಜೊತೆಗೆ ಕಾಯಿಲೆ ಬಂತು, ಇನ್ನೇನೋ ಸಮಸ್ಯೆ ಬಂತ ಅಂತ ಅನ್ಕೊಂಡು ಎಷ್ಟೋ ಜನಗಳು ಹಾಕಿದ್ದು ಉಳಿಲೇ ಇಲ್ಲ. ಹಾಗೆ ಕೆಲವೊಂದ್ ಕಡೆಗೆ ತುಂಬಾ ಚೆನ್ನಾಗಿ ಬಂದದ್ದನ್ನ ನಿರ್ಲಕ್ಷ್ಯ ಮಾಡಿದರ ಫಲವಾಗಿ ಈಗ ಹಾಕ್ಲಿಕ್ಕೆ ಹೋಗ್ತಿದ್ರೆ ಸರಿಯಾಗಿ ಬರ್ತಾ ಇಲ್ಲ. ಈ ಮಧ್ಯದಲ್ಲಿ ಕೆಲವಾರು ಜನ ಮತ್ತೆ ಶುರು ಮಾಡಿಕೊಂಡು ಫಲ ಕಾಣ್ತಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ 16 ಜನ ಚೆನ್ನಾಗಿ ಬೆಳೆದಿದ್ದಾರೆ ಅಂತ ಅನ್ಕೊಂಡು ನಾವು ಕೇಳಲ್ಪಟ್ವಿ. ಇವತ್ತು ರಾಮಕಜ್ಜೆ ಗಿರೀಶ್ ಅವರು ಚಟ್ಟಳ್ಳಿಯವರು, ಇವರು ಸಹ ವೆನಿಲ್ಲವನ್ನು ಹಾಕಿದ್ದಾರೆ, ವೆನಿಲ್ಲಾ ಬೆಳೆಯ ಉತ್ತೇಜನದಲ್ಲೂ ತೊಡಗಿಸಿಕೊಂಡಿದ್ದಾರೆ. ಅವರ ತೋಟದಲ್ಲಿ ಹೇಗಿದೆ ಬೆಳೆ ಮತ್ತು ಅವರ ಪ್ರಯತ್ನಗಳು ಹೇಗಾಗಿದ್ದಾವೆ, ವೆನಿಲ್ಲವನ್ನು ಬೆಳೆಸಲಿಕ್ಕೆ ಮತ್ತು ಮಾರಾಟಕ್ಕೆ ವ್ಯವಸ್ಥೆ ಹೇಗೆ ಸಾಗಿದೆ ಅನ್ನೋದನ್ನು ಹಂಚಿಕೊಳ್ತಿದ್ದಾರೆ. ಗಿರೀಶ್ ಅವರೇ, ನೀವು ವೆನಿಲ್ಲವನ್ನು ಹಾಕಿದ್ದು ಯಾವಾಗ, ಎಷ್ಟಿದೆ ನಿಮ್ಮ ತೋಟದಲ್ಲಿ? ಸರ್, ನಾನು ತುಂಬ ಹಾಕಲಿಲ್ಲ, 100-150 ಬಳ್ಳಿ ಇದೆ ನನ್ನ ಹತ್ರ. ಆದರೆ ಈಗ ನಾನು ಹಾಕಿ ಈಗ ಒಂದು 4 ಆಯ್ತು. ಕಳೆದ ವರ್ಷ ಒಂದು 18 kg ಅಷ್ಟು ಸಿಕ್ತು, ಈ ವರ್ಷ ಒಂದು 7-8 kg ಅಷ್ಟು ಸಿಕ್ಕಿದೆ. ಆದ್ರೆ ನಾನು ಒಂದು ವೆನಿಲ್ಲಾ ಕಂಪನಿಯಲ್ಲಿ ಫೀಲ್ಡ್ ಆಫೀಸರ್ ಆಗಿ ಕೆಲಸ ಮಾಡಿದ್ರಿಂದ ಸುಮಾರು ರೈತರು ಬೆಳೀತಾ ಇದಾರೆ ನಮ್ಮ ಕೊಡಗು ಸಕಲೇಶ್ಪುರ ಭಾಗದಲ್ಲಿ. ಈ ಕಡೆ ದಕ್ಷಿಣ ಕನ್ನಡ ಭಾಗದಲ್ಲಿ ತುಂಬಾ ಜನ ರೈತರು ಬೆಳೀತಾ ಇದಾರೆ. ಮೊದಲೆಲ್ಲ ಬೆಳೀತಾ ಇದ್ರು, ಇವಾಗ ಯಾರನ್ನ ಕೇಳಿದ್ರೆ ಇಲ್ಲ, ನಾವು ಮೊದಲು ವೆನಿಲ್ಲಾ ಬೆಳೆದಿದೀವಿ, ತುಂಬಾ ಲಾಸ್ ಆಗಿದೆ, ನಮಗೆ ಆ ಬೆಳೆ ಬೇಡ ಅಂತೇಳಿ ಹೇಳೋರು ಒಂದು ಟೈಮಲ್ಲಿ ತುಂಬಾ ಜನ ಜಾಸ್ತಿ ಇದ್ರು. ಆದ್ರೆ ಈಗ ಇತ್ತೀಚಿನ ವರ್ಷಗಳಲ್ಲಿ ವೆನಿಲ್ಲಾಕ್ಕೆ 3,000, 4,000, 5,000 ವರೆಗೆ ರೇಟ್ ಬಂದಾಗ ಆಮೇಲೆ ಒಬ್ಬೊಬ್ರು ಇಂಟ್ರೆಸ್ಟ್ ಮಾಡಿ ಬೆಳೆ ಬೆಳೀತಾ ಇದಾರೆ. ಅದರಲ್ಲಿ ಈಗ ಸುಮಾರು ಜನ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಅವ್ರದ್ದು ಮೊದಲೇನೆ ತೊಂದರೆ ಏನು ಅಂತಂದ್ರೆ ಆ ಪರಾಗ ಪರ್ಸ ಮಾಡ್ಬೇಕು, ಅದು ತುಂಬಾ ಕಷ್ಟ. ಆದ್ರೆ ನಮಗೆ ಬೆಳಿಗ್ಗೆ ಎದ್ದು ಮಾಡಕ್ಕಾಗಲ್ಲ, ಅದು ತುಂಬಾ ಸಮಯ ಹಿಡಿಯುತ್ತದೆ ಅಂತ. ಆದ್ರೆ ಅದು ತಪ್ಪು, ಅದರಲ್ಲಿ ಒಂದು ಗಂಟೆಗೆ 200-250 ಹೂ ಮಾಡಬಹುದು. ಅದು ಬೆಳಿಗ್ಗೆನೆ 6 ಹೋಗಿ ಮಾಡಬೇಕು, ಲೇಟ್ ಆಗಿ ಮಾಡಬಾರ್ದು ಅಂತ ಆ ತರ ಏನು ಇಲ್ಲ. ಬೆಳಿಗ್ಗೆ ಒಂದು 6-7 ಇಲ್ಲದಿದ್ರೆ ಮಧ್ಯಾಹ್ನ 12 ಮಾಡಬಹುದು. ಏನಪ್ಪ ಕಾರಣ ಅಂತ ಹೇಳಿದ್ರೆ, ಮಧ್ಯಾಹ್ನ ಬಿಸಿಲು ಆಯ್ತಾ ಇದ್ದಂಗೆ ಆ ಹೂಗಳು ಲೈಟ್ ಆಗಿ ಬಾಡಕ್ ಶುರು ಆಯ್ತದೆ. ಆಗ ನಾವು ಪಾಲಿನೇಷನ್ ಮಾಡಿದ್ದು ಸಕ್ಸಸ್ ರೇಟ್ ಕಡಿಮೆ ಅಂತ ಅಷ್ಟೇ, ಅದು ಬಿಟ್ರೆ ಬೇರೆ ಯಾವ ತೊಂದರೆನೂ ಇಲ್ಲ. ನೀವು ಆದಷ್ಟು ಬೆಳಿಗ್ಗೆ ಒಂದು 10 ಒಳಗೆ ಮಾಡಿದ್ರೆ ಹೂ ಫ್ರೆಶ್ ಆಗಿರುತ್ತೆ, ನಮ್ಮ ಕಣ್ಣಿನ ನೋಟ ಚೆನ್ನಾಗಿರುತ್ತೆ, ಚೆನ್ನಾಗಿ ಪಾಲಿನೇಷನ್ ಆಯ್ತದೆ, ಸಕ್ಸಸ್ ಆಯ್ತದೆ ಅಂತ ಹೇಳೋ ಒಂದು ಉದ್ದೇಶ ಅಷ್ಟೇ. ಕೆಲವರೊಬ್ರು ಹೇಳ್ತಾರೆ ಅದರಿಂದ ಆ ಕಾಯಿಲೆ ಬರುತ್ತೆ ಈ ಕಾಯಿಲೆ ಬರುತ್ತಂತೆ, ಯಾವ ಕಾಯಿಲೆನೂ ಬರೋದಿಲ್ಲ. ನಾನು ಈ ವೆನಿಲ್ಲಾ ಕಂಪನಿಯಲ್ಲಿ ಕೆಲಸ ಮಾಡಕ್ ಶುರು ಮಾಡಿ 8-9 ಆಗಿದೆ. ತುಂಬಾ ಜನ ಇವಾಗ ಇತ್ತೀಚಿನ ದಿನಗಳಲ್ಲಿ ಈ ಬೆಲೆ ಇದೆಲ್ಲ ನೋಡಿ ತುಂಬಾ ಜನ ಬೆಳೀತಾ ಇದ್ದಾರೆ. ನಮ್ಮ ಈ ಕೊಡಗಿನಲ್ಲಿ 50-60 ಜನರು ಬೆಳೆದಿದ್ದಾರೆ ಆಲ್ರೆಡಿ, ನಮಗೆ ಕ್ರಾಪ್ ಕೊಡ್ತಾ ಇದ್ದಾರೆ. ತುಂಬಾ ಮಟ್ಟದಲ್ಲಿ ಇಲ್ಲದಿದ್ರು ಸಣ್ಣ ಮಟ್ಟದಲ್ಲಿ 10 kg, 20 kg, 30 kg, 50 kg ವರೆಗೆ ಹಿಂಗೆ ಕೊಡೋರು ಇದ್ದಾರೆ. ಇನ್ನು ಸಕಲೇಶ್ಪುರ ಆ ಭಾಗದಲ್ಲಿ ಸೋಮಾರ್ಪೇಟೆ ಕೂತಿ ಸಾಂತಳ್ಳಿ ಆ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ಜನ ನಡ್ತಾ ಇದಾರೆ, ಜಾಸ್ತಿ ಕ್ರಾಪ್ ಕೊಡ್ತಾ ಇದ್ರೆ ಬಿಸಿಲೆ ಏರಿಯಾದಲ್ಲಿ, ಆ ಕಡೆ ಏರಿಯಾದಲ್ಲೆಲ್ಲ ಸ್ವಲ್ಪ ಜಾಸ್ತಿ ಜನ ಬೆಳೆ ಬೆಳೀತಾ ಇದಾರೆ, ಫಸಲು ಕೊಡ್ತಾ ಇದಾರೆ, ಚೆನ್ನಾಗಿದೆ. ಮಾರ್ಕೆಟ್ ಚೆನ್ನಾಗಿದೆ, ನಮ್ಮದು ಕಂಪನಿ ಆದ್ದರಿಂದ ಇದರಲ್ಲಿ ಯಾವುದೇ ಬ್ರೋಕರ್ಗಳು ಇಲ್ಲ, ಮಾರ್ಕೆಟ್ ರೇಟ್ ಏನಿದೆ ಆ ರೇಟು ಕಂಪನಿಯವರು ಕೊಟ್ಟು ತಕೊಳ್ತಾರೆ, ಇದರಲ್ಲಿ ಬ್ರೋಕರ್ ತರ ನನಗೊಂದು 5 ರೂಪಾಯಿ ಅವನಿಗೊಂದು 5 ರೂಪಾಯಿ ಆ ತರ ಯಾವ ವ್ಯವಸ್ಥೆನೂ ಇಲ್ಲ. ಕಂಪನಿಯಿಂದ ನಾವು ಫೀಲ್ಡ್ ಆಫೀಸರ್ಗಳು 3 ಜನ ಇದ್ದೀವಿ, ನಾವು ಬೇರೆ ಒಬ್ಬೊಬ್ರು ಒಂದೊಂದು ಏರಿಯಾ ಅಂತ ನೋಡ್ಕೊಳ್ತೀವಿ, ಆ ಏರಿಯಾದಲ್ಲಿ ಹೋಗಿ ಆ ಏರಿಯಾದಲ್ಲಿ ಬೆಳೆಯುವ ರೈತರಿಗೆ ಪ್ರೋತ್ಸಾಹ ಮಾಡ್ತೀವಿ, ಯಾವ ತರ ಬೆಳಿಬೇಕು, ಯಾವ ತರ ಪ್ಲಾಂಟಿಂಗ್ ಮಾಡಬೇಕು, ಈಗ ಪಾಲಿನೇಷನ್ ಪರಾಗಪರ್ಸ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವರಿಗೆ ಹೇಳ್ಕೊಡೋದು, ಟ್ರೈನಿಂಗ್ ಕೊಡೋದು, ಅದೆಲ್ಲ ನಾವು ಮಾಡ್ತೀವಿ ಕಂಪನಿ ಕಡೆಯಿಂದ ಫ್ರೀ. ಅದೆಲ್ಲ ಮನೆಗೆ ಬಂದು ಹೇಳಿಕೊಟ್ಟಿದ್ದೇವೆ ಅಂತ ಹೇಳ್ಬಿಟ್ಟು ಯಾವುದೇ ಚಾರ್ಜಸ್ ಮಾಡೋದಿಲ್ಲ, ಎಲ್ಲ ಕಂಪನಿ ಕಡೆಯಿಂದ ಫ್ರೀಯಾಗಿ ಮಾಡ್ತಾ ಇದ್ದಾರೆ. ಅದರಿಂದ ಎಲ್ಲರೂ ಬೆಳೆಯಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಮಾಡ್ತಾ ಇದ್ದಾರೆ, ಬೆಳೀತಾನೂ ಇದ್ದಾರೆ. ನೀವು ನಿಮ್ಮ ತೋಟದಲ್ಲಿ ಎಂಥ ಮರಗಳಿಗೆ ಅಥವಾ ಎಂಥ ಆಸರೆ ಗಿಡಕ್ಕೆ ವೆನಿಲ್ಲವನ್ನ ಹಬ್ಬಿಸಿದಿರಿ? ಸರ್, ಇವಾಗ ಅಡಿಕೆ ತೋಟ ಇಡೋರು ಅಡಿಕೆ ಮರಕ್ಕೆ ಹಾಕ್ತಾ ಇದ್ದಾರೆ, ಅಡಿಕೆ ತೋಟ ಇಲ್ಲದವರು ಆಣ್ವಳ ಪೊಂಗರೆ ಇಲ್ಲ ಗ್ಲಾರಿಸೀಡಿಯಾ ಗೊಬ್ಬರದ ಕಡ್ಡಿ ಅಂತ ಹೇಳ್ತೀವಿ ಆ ತರ ಮರಗಳಿಗೆ ಹಾಕಿದ್ದಾರೆ. ಇಲ್ಲದ್ರೆ ಕಾಡು ಮರಗಳಿಗೆ ಯಾವ ಮರಕ್ಕೆ ಬೇಕಾದ್ರೆ ಹಾಕ್ಬೋದು, ಅದಕ್ಕೆ ಇಂಥದೇ ಮರ ಬೇಕು ಇಂಥದೇ ಆಗ್ಬೇಕು ಅಂತೇನಿಲ್ಲ, ಯಾವ ಮರಕ್ಕಾದ್ರೂ ಹಬ್ಬುತ್ತದೆ ಅದು. ಆದ್ರೆ ಏನಪ್ಪ ಅಂತ ಹೇಳಿದ್ರೆ ಒಂದು 50% ನೆರಳು ಇರಲೇಬೇಕು ವೆನಿಲಾಕ್ಕೆ, ಯಾವ ಎನಿ ಟೈಮ್ ಒಂದು 50% ನೆರಳು ಬೇಕೇ ಬೇಕು ಅಷ್ಟೇ, ಅದು ಬಿಟ್ರೆ ಬೇರೆ ಅಂತ ಆ ಮರಕ್ಕೆ ಹಾಕಬಾರ್ದು ಈ ಮರಕ್ಕೆ ಹಾಕಬಾರ್ದು ಆ ತರ ಯಾವ ವ್ಯವಸ್ಥೆ ಇಲ್ಲ, ಯಾವ ಮರಕ್ಕೆ ಬೇಕಾದ್ರೆ ಹಾಕ್ಬೋದು, ಬೆಳೀತದೆ ಚೆನ್ನಾಗಿ ಬೆಳೀತದೆ. ಆದ್ರೆ ಅಡಿಕೆ ಮರ ಇದ್ರೆ ಸ್ವಲ್ಪ ಚೆನ್ನಾಗಿ, ಯಾಕೆಂತಂದ್ರೆ ಅದರಲ್ಲಿ ಒಳ್ಳೆ ತಂಪಾಗಿರ್ತದೆ, ಯಾವ ಟೈಮಲ್ಲೂ ನಿಮಗೆ ದಾಸಿ ಬಿಸಿಲು ಇರೋದಿಲ್ಲ, ಅಡಿಕೆ ಮರದಲ್ಲಿ ತುಂಬಾ ನೆರಳು ಇರ್ತದೆ ಮತ್ತೆ ನೀರಿನ ಪಸೆ ದಾಸ್ತಿ ಇರುತ್ತೆ, ಮತ್ತೆ ಅಡಿಕೆ ಮರದಲ್ಲಿ ಒಂದು ಪಸೆ ಸಿಗ್ತದೆ, ಆ ಪಸೆ ತಕೊಂಡು ಒಂದು ಮಾಯಿಶ್ಚರ್ ಬರುತ್ತೆ, ಆ ಮಾಯಿಶ್ಚರ್ ಅಲ್ಲಿ ವೆನಿಲಾ ಬಳ್ಳಿ ಚೆನ್ನಾಗೇ ಬೆಳೆಯುತ್ತದೆ. ಅದೇ ತರ ಪೊಂಗರೆ ಮರದಲ್ಲಿಯೂ ಬರ್ತದೆ, ಮತ್ತೆ ಗೊಬ್ಬರ ಕಡ್ಡಿ ಗ್ಲಾರಿಸಿಡಿ ಅದರಲ್ಲೂ ಚೆನ್ನಾಗಿ ಬರ್ತದೆ, ಏನ್ ಸಮಸ್ಯೆ ಇಲ್ಲ. ಇಂಥದೇ ಮರ ಆಗ್ಬೇಕು ಈ ಮರ ಆಗ್ಬೇಕು ಅಂತ ಏನಿಲ್ಲ. ಕೆಲವೊಬ್ರು ಈ ಹಿಂದೆಲ್ಲ ಕಾಫಿ ಗಿಡಗಳಿಗೂ ಹಬ್ಬಿಸ್ಬಿಟ್ರು, ಕಾಫಿಗೆ ಬೆಲೆ ಹೋದ್ಮೇಲೆ ನೋಡೋಣ ಅಂತ ಅನ್ಕೊಂಡು. ನೀವ್ ಹೇಳಿದಂಗೆ ಒಟ್ಟು ಆಸರೆಯ ಗಿಡ ಯಾವ್ದಿದ್ರೇನು ಹಬ್ಕೊಂಡು ಹೋಗುತ್ತೆ, ಆದ್ರೆ ತುಂಬಾ ಬಿಸಿಲು ಇರಬಾರ್ದು, ನೆರಳು ಸ್ವಲ್ಪ ಹೆಚ್ಚಿದ್ರು ತಡ್ಕೊಳ್ಳುತ್ತೆ, ಅದು ಸೂಕ್ತನ ಅಂತ ಅನ್ಕೊಂಡು ಹೇಳಲಾಗ್ತಾ ಇದೆ. ವೆನಿಲಕ್ಕೆ ಬೆಲೆ ಏರಿತು ಇಳಿತು ವ್ಯತ್ಯಾಸಗಳು ಇದ್ದಿದ್ದೆ, ಆದ್ರೆ ಈಗಂತೂ ಖರೀದಿ ಮಾಡುವ ಸಂಘ ಸಂಸ್ಥೆಗಳಿದಾವೆ ಅಲ್ವಾ? ಹೌದು, ನಾವು ಈಗ ನಮ್ಮ ಕಂಪನಿ ಕಡೆಯಿಂದ ನೀವು ನಿಮ್ಮ ಮನೆಯಲ್ಲಿ ವೆನಿಲಾ ಬೆಳೀತಾ ಇದ್ವಿ ಅಂತ ಹೇಳಿದ್ರೆ ಅಲ್ಲಿ ಮಾರ್ಕೆಟ್ಗೆ ತಕಬನ್ನಿ ಇಲ್ಲಿ ಮಾರ್ಕೆಟ್ಗೆ ತಕಬನ್ನಿ ಅಂತ ಹೇಳೋದಿಲ್ಲ, ನಿಮ್ಮ ಮನೆಗೆ ಬಂದು ನಿಮ್ಮ ಮನೇಲೇ ಕಟಾವು ಮಾಡಿ ಅಲ್ಲೇ ತೂಕ ಮಾಡಿ ಅಲ್ಲೇ ಅದಕ್ಕೇನು ರೇಟ್ ಇದೆ ಆ ರೇಟ್ ಅಲ್ಲೇ ನಿಮಗೆ ಒಂದು ಬ್ಯಾಂಕ್ ಮುಖಾಂತರ ಆಗಿರ್ಬೋದು ಇಲ್ಲ ಕ್ಯಾಶ್ ಮುಖಾಂತರ ಹಣದ ರೂಪದಲ್ಲಿ ಅಲ್ಲೇ ಕೊಟ್ಟು ನಾವು ಅಲ್ಲೇ ತಕೊಂಡು ಹೋಗ್ತೀವಿ, ನಿಮ್ಮ ಮನೆಗೆ ಬರ್ತೀವಿ ಖರೀದಿ ಮಾಡಕ್ಕೆ, ನೀವು ಅಲ್ಲಿ ಬರಬೇಕು ಇಲ್ಲಿ ಬರಬೇಕು ಅಲ್ಲಿ ತನ್ನಿ ಇಲ್ಲಿ ತನ್ನಿ ಅಂತ ಯಾವುದೇ ವ್ಯವಸ್ಥೆ ಇಲ್ಲ, ಆ ತರ ಹೇಳೋದೂ ಇಲ್ಲ ಕಂಪನಿ ಕಡೆಯಿಂದ ನಮ್ಮದು. ಮತ್ತೆ ಗ್ಯಾರಂಟಿನೂ ಇದೆ, ವೆನಿಲಾ ಯಾರಿಗೂ ಬೇಡ ಅಂತ ಹೇಳಿದ್ರೆ ಕಂಪನಿ ಕಡೆಯಿಂದ ಬೈಬ್ಯಾಕ್ ಗ್ಯಾರಂಟಿ ಅಂತ ಹೇಳಿಬಿಟ್ಟು ಒಂದು 1000 ರೂಪಾಯಿ ಅಂತ ಹೇಳಿ ಕೊಡ್ತೀವಿ, ಅದು ಯಾರಿಗೂ ಬೇಡ ಅಂತ ಹೇಳಿದ ಟೈಮಲ್ಲಿ. ಈ ಮಾರ್ಕೆಟ್ ರೇಟ್ ಏನಿದೆ ಈಗ 1000 ಇರ್ಬೋದು 2000, ಈ ವರ್ಷದ ರೇಟ್ ಬಂದು ಹಸಿಗೆ 1 ಕೆಜಿಗೆ 1250 ರೂಪಾಯಿ ಇದೆ, ಆ ರೇಟ್ ಇದ್ರೆ ಆ ರೇಟ್ ಕೊಡ್ತೀವಿ. ಮಾರ್ಕೆಟ್ ರೇಟ್ 5000 ಇದ್ದಾಗ 5000 ಕೊಟ್ಟಿದ್ದೀವಿ, 2019-20 ನಮಗೆ 1600-700 ರೂಪಾಯಿ ಇತ್ತು ಆ ರೇಟ್ ಕೊಟ್ಟು ತಕೊಂಡಿದ್ದೀವಿ. ಈಗ ಸ್ವಲ್ಪ ಈ ಕರೋನಾ ಅದು ಇದು ಬಂದಿದ್ದಕ್ಕೆ ಸ್ವಲ್ಪ ರೇಟ್ ಕಡಿಮೆ ಆಗಿದೆ, ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ರೇಟ್ ಬರ್ತದೆ ಬೆಳಿಬಹುದು ಅಂತ ಅನಿಸ್ತದೆ. ಸಸ್ಯಗಳು ಎಲ್ಲಿ ಸಿಗ್ತವೆ ಅನ್ನೋ ಒಂದು ಆಲೋಚನೆ ಸಹಜವಾಗಿ ನಮ್ಮ ಕೇಳುಗರಲ್ಲಿ ಬಂದೇ ಬರುತ್ತೆ, ಅಥವಾ ಬೇರೆ ರೈತರು ಬಾಯಿಂದ ಬಾಯಿಗೆ ಹೋಗುವಾಗ ಓ ವೆನಿಲಾ ಬಗ್ಗೆ ಮಾತಾಡ್ತಾ ಇದ್ರು, ಕಾಫಿ ತೋಟದಲ್ಲಿ ಹಾಕೊಳ್ಬಹುದು, ನೆರಳಿನ ಬೆಳೆ ಇದು ತೋಟದ ಬೆಳೆಯಾಗಿ ಇದು ಹೊಂದ್ಕೊಳ್ಳುತ್ತೆ, ದುಡ್ಡುನು ಸಿಗುತ್ತೆ ಅನ್ನೋ ಒಂದು ಆಲೋಚನೆಯಿಂದ ಸಸ್ಯಗಳು ಎಲ್ಲಿ ತಗೋಬೇಕು ಎಲ್ಲಿ ಸಿಗುತ್ತೆ ಅಂತ ಅನ್ಕೊಂಡು ಯೋಚನೆ ಮಾಡೋರಿಗೆ ಏನ್ ಹೇಳ್ತೀರಿ? ಅದರದು ಸಸಿಗಳು ಚೆನ್ನಾಗಿ ಬೆಳೆದವ್ರದ ತೋಟದಲ್ಲಿ ಸಿಗ್ತವೆ, ಉದಾಹರಣೆಗೆ ಈಗ ತಳೂರು ಅಪ್ಪಾಜಿಯವ್ರ ತೋಟದಲ್ಲಿ ಚೆನ್ನಾಗಿ ಬೆಳೆದಿದೆ, ಯಾವುದೇ ರೋಗಗಳು ಇಲ್ಲ ಚೆನ್ನಾಗಿದೆ, ಅಂತವ್ರ ತೋಟದಿಂದ ನಾವು ಅವ್ರ ಹತ್ರ ಮಾತಾಡಿ ನೀವು ಎಷ್ಟು ಹಾಕ್ತೀರಾ ಏನು ಎತ್ತ ಅಂತ ಹೇಳ್ಬಿಟ್ಟು ನಿಮ್ಗೆ ಈಗ ಒಂದು 100 ಗಿಡ ಬೇಕು ಅಂತ ಹೇಳಿದ್ರೆ ಬಂದು ಅವ್ರ ಹತ್ರ ಮಾತಾಡಿ, ಎಲ್ಲಾ ಟೈಮಲ್ಲಿ ಕೊಡಕ್ ಆಗೋದಿಲ್ಲ, ಅದಕ್ಕೆ ಒಂದು ಕೆಲವೊಂದು ಟೈಮ್ಗಳಿದೆ, ಟೈಮಲ್ಲಿ ಅವರು ಕಟಾವು ಮಾಡ್ತಾರೆ, ಯಾಕೆಂತಂದ್ರೆ ಅದು ವೆನಿಲಾ ಬಳ್ಳಿ ವರ್ಷಕ್ಕೆ 1 ಸಲ ಇಲ್ಲ 2 ಸಲ ಕಟ್ ಮಾಡಲೇಬೇಕು, ಕಟ್ ಮಾಡಿದ್ರೆ ನಮಗೆ ಹೂ ಚೆನ್ನಾಗಿ ಬರ್ತದೆ, ಅದರಿಂದ ಆ ಕಟ್ ಮಾಡುವ ಟೈಮಲ್ಲಿ ನೀವು ಬೇಕು ಅಂತ ಹೇಳಿದ್ರೆ ತಳೂರು ಅಪ್ಪಾಜಿಯವ್ರ ಮನೆಯಲ್ಲಿ ಇದೆ, ಒಳ್ಳೆ ಗ್ರೋತ್ ಆಗಿ ಚೆನ್ನಾಗಿ ಬಂದಿದೆ ತಗೊಳ್ಬಹುದು. ಮತ್ತು ಇನ್ನೂ ಕೆಲವೊಬ್ಬರು ಮನೆಗಳಲ್ಲಿ ಇರ್ತದೆ, ಅಲ್ಲಿ ಅವರು ಕಟ್ ಮಾಡಿದಾಗ ಅಲ್ಲಿ ಸಹ ಸಿಗ್ತದೆ ತಗೊಳ್ಬಹುದು, ಅದೇನು ನಿಮಗೆ ವೆನಿಲಾ ಬಳ್ಳಿಗೆ ಸಮಸ್ಯೆ ಏನಿಲ್ಲ. ಯಾವಾಗ ಬಳ್ಳಿಗಳನ್ನ ಕತ್ತರಿಸೋದು ಏನು ಬಳ್ಳಿ ಹಾಕ್ಲಿಕ್ಕೆ? ಜೂನ್ ಟೈಮಲ್ಲಿ, ಮೇ ಎಂಡ್ ಜೂನ್ ಅಲ್ಲಿ ಒಂದು ಸಲ ಕಟಾವ್ ಮಾಡ್ತೀವಿ, ಅದು ಬಿಟ್ರೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಒಂದ್ಸಲಿ ಕಟಾವ್ ಮಾಡ್ತೀವಿ. ಯಾಕಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಕಟಾವ್ ಮಾಡೋದು ಬಹಳ ಮುಖ್ಯ ಆಯ್ತದೆ. ಯಾಕಂದ್ರೆ ಈ ವೆನಿಲಾ ಬಳ್ಳಿಗಳು 3-4 ತಿಂಗಳು ರೆಸ್ಟ್ ಅಲ್ಲಿ ಇರಬೇಕಂತೆ. ರೆಸ್ಟ್ ಕೊಡ್ಬೇಕಾದ್ರೆ ಅದರ ಮುಂದಿನ ತುದಿ ಇದೆ ಅಲ್ಲ, ತುದಿಯಿಂದ ಒಂದು 8-10 ಗಿಣ್ಣುವರೆಗೆ ಕಟ್ ಮಾಡಿ ತೆಗೆದು ಬಿಡ್ಬೇಕು. ಆವಾಗ ಏನಾಯ್ತದೆ, ಆ ಮಿಕ್ಕಿದ ಹಿಂದಿದ ಭಾಗ ಇರುತ್ತೆ ಅಲ್ಲ ಬಳ್ಳಿ ಬಾಕಿ, ಅದು ರೆಸ್ಟ್ ಅಲ್ಲಿ ಕೂರುತ್ತೆ. ಆಗ ರೆಸ್ಟ್ ಅಲ್ಲಿ ಕೂತಷ್ಟು ನಮಗೆ ಅದರಲ್ಲಿ ಹೂ ಬರೋದು ಜಾಸ್ತಿ ಆಯ್ತದೆ. ಅದರಿಂದ ಆ ಟೈಮಲ್ಲಿ ಈ ಚೆನ್ನಾಗಿ ಬೆಳೆದವರು ಕಟ್ ಮಾಡ್ತಾರೆ, ಆಗ ಅದರಿಂದ ಅಲ್ಲಿಂದ ತಗೊಳ್ಬಹುದು ನಾವು, ಅವ್ರ ಕೈಯಿಂದ ತಗೊಳ್ಬಹುದು. ಮತ್ತೆ ಕೆಲವೊಂದು ಜಾಗಲ್ಲಿ ರೋಗದ ಬಳ್ಳಿಗಳು ಎಲ್ಲ ಸುಮ್ಮನೆ ಕೊಡ್ತೀನಿ, ತಕೊಂಡೋಗಿ ನಡಿ ಫ್ರೀ ಕೊಡ್ತೀನಿ, ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಆ ಬಳ್ಳಿ ರೋಗ ಇದ್ರೆ ನೀವು ತಕೊಂಡೋಗಿ ನೆಟ್ಟರು ಸಹ ಬರೋದಿಲ್ಲ, ಸತ್ತೋಯ್ತದೆ. ಕೆಲವೊಂದು ಡ್ಯಾಮೇಜ್ಗಳು, ಮಳೆಗೆ ಕೊಳೆ ರೋಗಗಳು ಇರ್ತದೆ, ಇಲ್ಲದಿದ್ರೆ ನೆಗ್ಲೆಕ್ಟ್ ಮಾಡಿ ತೋಟ ಆದ್ರೆ ಫಂಗಸ್ಗಳು ಇರ್ತದೆ, ಅಂತ ಜಾಗದಿಂದ ನಾವು ಬಳ್ಳಿ ಎಲ್ಲ ತಗೊಂಡ್ರೆ ಬರೋದಿಲ್ಲ, ಅದು ಸತ್ತೋಯ್ತದೆ. ಅದಕ್ಕೆ ಒಳ್ಳೆ ತೋಟದಿಂದ ಒಂದು ಸೆಲೆಕ್ಷನ್ ಮಾಡಿ ತೆಗೆದ್ರೆ ಚೆನ್ನಾಗಿರ್ತದೆ, ಚೆನ್ನಾಗಿ ಬರ್ತದೆ. 2 ವರ್ಷಕ್ಕೆ ಸ್ಟಾರ್ಟಿಂಗ್ ಫಸಲು ಕೊಡಕ್ಕೆ ಶುರು ಆಯ್ತದೆ. ಆಮೇಲೆ 2 ವರ್ಷಕ್ಕೆ ಎಲ್ಲ ಬರೋದಿಲ್ಲ, ಏನೋ ಒಂದು 5-10% ಬರ್ಬೋದು. 3ನೇ ವರ್ಷಕ್ಕೆ ಸುಮಾರಾಗಿ ಎಲ್ಲ ಬರ್ತದೆ, ಎಲ್ಲ ಗಿಡಗಳು ಫಸಲು ಬರಕ್ಕೆ ಶುರು ಆಯ್ತದೆ. ಗಿರೀಶ್ ಅವರೇ ಹೇಳಿ, ಕೆಲವೊಬ್ರು ಈಗ್ಲೂ ಮಾತಾಡೋದಿದೆ, ನಾವು ಹಿಂದೆ ಬಹಳ ಚೆನ್ನಾಗಿ ಬೆಳೀತಾ ಇದ್ವಿ, ಈಗ ಬಳ್ಳಿ ಹಾಕಿದ್ರೆ ಎದ್ದಾಳ್ತಾನೆ ಇಲ್ಲ, ಅದೇನು ಮಣ್ಣಿನಲ್ಲಿ ಏನ್ ಕಾಯಿಲೆ ಇದೆಯೋ ಅಥವಾ ವಾತಾವರಣದಲ್ಲಿ ಏನ್ ಸಮಸ್ಯೆ ಇದೆಯೋ ಅಂತ ಅನ್ಕೊಂಡು ಮಾತಾಡೋದಿದೆ. ನೀವು ಹೇಳ್ತಾ ಇದ್ರಿ ಕೊಡಗಿನಲ್ಲಿ ಸುಮಾರು 50 ಜನ ಚೆನ್ನಾಗಿ ಬೆಳೆದಿದ್ದಾರೆ ಅಂತ ಅನ್ಕೊಂಡು, ಇಂಥ ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ, ಏನು ಸಮಸ್ಯೆ ಇರ್ಬೋದು ಅಥವಾ ಹೇಗೆ ಅದನ್ನ ಪರಿಹರಿಸ್ಕೊಂಡು ಮುಂದೆ ಸಾಗ್ಬೋದು ಅಂತ? ಮೊದಲನೇದಾಗಿ ಪ್ಲಾಂಟಿಂಗ್ ಮೆಟೀರಿಯಲ್ ಚೆನ್ನಾಗಿರೋ ಬಳ್ಳಿನೇ ಸೆಲೆಕ್ಷನ್ ಮಾಡಿ ತಗೊಳ್ಬೇಕು ಒಂದು. ಇನ್ನೊಂದು ಏನು ಅಂತ ಹೇಳಿದ್ರೆ, ನೀವು ಮೊದಲು 10 ವರ್ಷದ ಹಿಂದ್ಗಡೆ ಅಲ್ಲ 5 ವರ್ಷದ ಹಿಂದ್ಗಡೆ ಒಂದು ತೋಟದಲ್ಲಿ ಹಾಕಿರ್ತೀರ, ಆ ಜಾಗದಲ್ಲಿ ಯಾವುದೇ ಕಾರಣಕ್ಕೆ ಇನ್ನೊಂದು ಸಲ ಅಲ್ಲಿ ಪ್ಲಾಂಟಿಂಗ್ ಮಾಡಿದ್ರೆ ಬರೋದಿಲ್ಲ. ಯಾಕೆಂತಂದ್ರೆ ಮೊದಲು ಹಾಕಿದ್ದು ನೀವು ನೆಗ್ಲೆಕ್ಟ್ ಮಾಡಿರ್ತೀರ, ಇನ್ನೊಂದೇನೋ ಆಗಿರುತ್ತೆ, ಆ ಬಳ್ಳಿಗಳು ಅಲ್ಲೇ ಬಿದ್ದು ಕೊಳತು ಅದರದ ಫಂಗಸ್ಗಳು ಅದರೊಳಗೆ ಇರ್ತದೆ, ಅದು ಸಾಮಾನ್ಯವಾಗಿ ಅಷ್ಟು ಸುಲಭಕ್ಕೆ ಹೋಗೋದಿಲ್ಲ. ಅದರಿಂದಾಗಿ ನೀವು ಆ ಜಾಗ ಬಿಟ್ಟು ಬೇರೆ ಹೊಸದಾಗಿ ವೆನಿಲಾ ಮಾಡದೇ ಇರುವ ಜಾಗದಲ್ಲಿ ನೀವು ಒಳ್ಳೆ ಪ್ಲಾಂಟಿಂಗ್ ಮೆಟೀರಿಯಲ್ ತಗೊಂಡು ಟ್ರೈ ಮಾಡಿದ್ರೆ ಗ್ಯಾರಂಟಿ ಬರ್ತದೆ. ಆಮೇಲೆ ನೆಗ್ಲೆಕ್ಟ್ ಮಾಡಬಾರ್ದು, ಇದು ತುಂಬಾ ಈಸಿ ಬೆಳೆ, ಇದಕ್ಕೆ ಗೊಬ್ಬರ ಹಾಕೋಂಗಿಲ್ಲ, ಇನ್ನೊಂದು ಕಂಪನಿ ಇದೆ ಯಾವುದೇ ಗೊಬ್ಬರ ಹಾಕೋಂಗಿಲ್ಲ, ಕಪಾತು ಮಾಡೋಂಗಿಲ್ಲ, ಬೇರೆ ಕೆಮಿಕಲ್ ಸ್ಪ್ರೇ ಆಗಲಿ ಆ ಸ್ಪ್ರೇ ಏನು ಮಾಡೋಂಗಿಲ್ಲ, ಇದು ನ್ಯಾಚುರಲ್ ಆಗಿ ಬೆಳೀತದೆ. ಆದ್ರೆ ನಾವು ಒಂದು ಕೇರ್ ತಗೊಳ್ಬೇಕು, ಒಂದ್ಸಲಿ ಹಾಕೋದು ನಮ್ಗೇನೋ ಕಾಫಿ ಸೀಸನ್ ಬಂತು ಅಂತ ಹೇಳಿದ್ರೆ ವೆನಿಲಾ ಕಡೆ ನೋಡೋದೇ ಇಲ್ಲ, ಅಲ್ಲಿ ಏನಾಯ್ತೋ ಬಿಸಿಲು ಬಂದು ಏನಾರ ಆಗಿದೆಯೋ, ಇಲ್ಲೋ ಕೊಂಬೆ ಬಿದ್ದು ಬಿಟ್ಟು ಏನಾರ ಡ್ಯಾಮೇಜ್ ಆಗಿದೆಯೋ, ಇಲ್ಲ ಬೇರೆ ಯಾವ್ದ ಕಾಡು ಪ್ರಾಣಿಗಳು ಕೋಳಿಗಳು ಆಗಿರ್ಬೋದು ಅದರದ್ದು ಏನಾರ ಡ್ಯಾಮೇಜ್ ಮಾಡಿದ್ಯಾ, ಆ ತರ ಎಲ್ಲ ನೋಡ್ತಾ ಇರ್ಬೇಕು. ಈಗ ಕೋಳಿಗಳಾಗಿರ್ಬೋದು ಇಲ್ಲ ಹಂದಿಗಳಾಗಿರ್ಬೋದು ಅದನ್ನು ಉಕ್ಕಿದ್ರೆ ಆ ಬೇರುಗಳೆಲ್ಲ ಡ್ಯಾಮೇಜ್ ಆಯ್ತೆ, ಬೇರುಗಳು ಡ್ಯಾಮೇಜ್ ಆದ ಆಟೋಮೆಟಿಕ್ ಆಗಿ ಕಾಯಿಲೆಗಳು ರೋಗಗಳು ಎಲ್ಲ ಬರಕ್ ಶುರು ಆಯ್ತದೆ. ನಾವು ಯಾವಾಗ ಬೇರುಗಳನ್ನ ಚೆನ್ನಾಗಿ ನೋಡ್ತೀವಿ ಅದು ಏನ್ ತೊಂದರೆ ಇಲ್ಲ ಅಂತಿದ್ರೆ ಅದು ಆಟೋಮೆಟಿಕ್ ಆಗಿ ಚೆನ್ನಾಗಿ ಬೆಳೀತದೆ. ಅದು ಉಟ್ಬಿಟ್ಟು ಈಗ ಈ ಬೇಸಿಗೆ ಟೈಮಲ್ಲಿ ಡ್ಯಾಮೇಜ್ ಆಗಿರುತ್ತೆ, ಒಂಥರ ಇದಾಗಿರುತ್ತೆ, ಬಿಸಿಲು ಹೊಡೆದಿರುತ್ತೆ, ಅಲ್ಲಿ ಒಂಥರ ಯೆಲ್ಲೋ ಕಲರ್ ಬಂದಿರುತ್ತೆ, ಮಳೆ ಬಿದ್ದಾಗ ಏನಾಯ್ತದೆ ಆ ಯೆಲ್ಲೋ ಕಲರ್ ಆಗಿದ ಭಾಗಗಳು ನಿಧಾನಕ್ಕೆ ಕುಳಿಯಕ್ಕೆ ಸ್ಟಾರ್ಟ್ ಆಯ್ತದೆ. ಅದನ್ನೆಲ್ಲ ಸ್ವಲ್ಪ ನೋಡ್ಕೋಬೇಕು. ಈ ಕೆಲವೊಂದು ಜನರು ಏನ್ ಮಾಡ್ತಾರೆ, ಕಾಫಿ ಸೀಸನ್ ಅಂದ್ರೆ ಕಾಫಿ ಅದು 2-3 ತಿಂಗಳು ಕಾಫಿ ಮೆಣಸು ಕೊಯ್ಯುವವರೆಗೆ ಬೇರೆ ಯಾವ ಬೆಳೆನು ಒಂದು ಕಣ್ಣೆತ್ತಿ ಸಮೇತ ನೋಡೋದಿಲ್ಲ. ಇಲ್ಲ ಬೇಸಿಗೆಯಲ್ಲಿ ಒಂದ್ ಸ್ವಲ್ಪ ನೀರು ಬೇಕಾಯ್ತದೆ, ಆ ನೀರು ವ್ಯವಸ್ಥೆ ಮಾಡೋದು ಆ ತರ ಎಲ್ಲ ಮಾಡ್ತಾ ಇದ್ರೆ ಚೆನ್ನಾಗಿ ಬೆಳೀತದೆ. ಆತರ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬೆಳೆದವರು ತುಂಬಾ ಜನ ಇದ್ದಾರೆ, ಕ್ರಾಪ್ ಕೊಡೋರು ಇದ್ದಾರೆ, ಎಲ್ಲ ಚೆನ್ನಾಗಿ ಮಾಡಿದವರು ಇದ್ದಾರೆ. ವೆನಿಲಾ ಬಳ್ಳಿಗಳನ್ನ ಹಬ್ಬಿಸಿದ ಬಳಿಕ ಅದಂಗ ನೇರಕ್ಕೆ ಹೋಗ್ಬಿಡುತ್ತೆ, ಆದ್ರೆ ಅದನ್ನ ಹಾಗೆ ಬಿಟ್ಬಿಟ್ರೆ ಸರಿಯಾಗಿ ಫಸಲು ಸಿಗೋದಿಲ್ಲ, ಪರಾಗಸ್ಪರ್ಶ ಮಾಡೋದ್ ಕಷ್ಟ. ಈ ಹಿನ್ನೆಲೆಯಲ್ಲಿ ಹೇಗ್ ಬೆಳೆಸ್ಬೇಕು, ಹೇಗ್ ನೇತಾಕ್ಬೇಕು, ಆಮೇಲೆ ಮುಂದಿನ ಕೆಲಸಗಳೇನಂತ ಅನ್ಕೊಂಡು ಸೂಚ್ಯವಾಗಿ ಪ್ರಸ್ತಾಪ ಮಾಡಬಹುದಾ ನೋಡಿ? ಈಗ ಫಸ್ಟ್ ವರ್ಷ ಅದನ್ನ ಉದ್ದಕ್ಕೆ ಚೆನ್ನಾಗಿ ಹೋಗಕ್ಕೆ ಬಿಡ್ಬೇಕು. 2ನೇ ವರ್ಷ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಎಷ್ಟು ಉದ್ದ ಬಳ್ಳಿ ನೋಡ್ಕೊಂಡು ಅದನ್ನ ಒಂದು ರೀರೂಟಿಂಗ್ ಅಂತ ಹೇಳ್ತೀವಿ ನಾವು. ಯಾಕೆಂತ ಹೇಳಿದ್ರೆ ಫಸ್ಟ್ ನಟ್ಟಿರೋದು ಏನಾದ್ರು ಡ್ಯಾಮೇಜ್ ಆಗಿ ಹೋದ್ರೆ 2ನೇ ಸಲ ನಾವು ರೀರೂಟಿಂಗ್ ಮಾಡಿದಾಗ ಅದರದ್ದು ಬೇರುಗಳು ಇನ್ನೊಂದು ಅದಕ್ಕೆ ಸಪೋರ್ಟಿವ್ ಆಗಿ ಇರುತ್ತೆ ಅಂತ ರೀರೂಟಿಂಗ್ ಮಾಡ್ತೀವಿ. ಅದು 2ನೇ ವರ್ಷ ಆದ್ಮೇಲೆ ಮತ್ತೆ ಅದನ್ನ ಪುನಃ ಅದೇ ತರ ನಾವು ಯಾವ ಮರ ಇರುತ್ತೆ ಆ ಮರಕ್ಕೆ ಕಟ್ಬಿಡ್ಬೇಕು. ಆಮೇಲೆ ಅದು ಪುನಃ ಮೇಲೆ ಹೋಯ್ತಾ ಇರುತ್ತೆ. ಅದನ್ನ ನೆಕ್ಸ್ಟ್ 2ನೇ ವರ್ಷ ಆದಾಗ ಎರಡನೇ ವರ್ಷದಲ್ಲೇ ಅದೂ ಕೆಲಸ ಆಯ್ತದೆ. ಚೆನ್ನಾಗಿ ನಾವು ನೋಡ್ಕೊಂಡ್ರೆ ಒಂದೇ ವರ್ಷಕ್ಕೆ ರೀರೂಟಿಂಗ್ ಮಾಡಬಹುದು. ಎರಡನೇ ವರ್ಷ ನೀವು ಮೇಲೆ ಹೋದಾಗ ಅದರ ನಮಗೆ 3-4 ಅಡಿವರೆಗೆ ಏನಾರು ಗೊಬ್ಬರದ ಕಡ್ಡಿ ಆಗ್ಲಿ ಪೊಂಗರ ಆಗ್ಲಿ ಅದರಲ್ಲಿ ನಾವು ತುಂಬಾ ಹೈಟ್ ನಡೆದಿಲ್ಲ, ಅದು 4 ಅಡಿ ಅಷ್ಟೇ ಹೈಟ್ಗೆ ನಡೆದು ನಾವು ಅದಕ್ಕೆ ರೆಂಬೆಗಳು ಇರ್ತದೆ ಕೊಂಬೆಗಳು ಇರ್ತದೆ ಅಲ್ಲಿಗೆ ಅದನ್ನ ಹೆಂಗ್ ಮಾಡಬಹುದು. ಬೇರೆ ಈ ಅಡಿಕೆ ಮರಕ್ಕಾದ್ರೆ ನಾವು ಅಡ್ಡಕ್ಕಾಗಿ ವೇಸ್ಟ್ ಪೈಪ್ಗಳಾಗಿರ್ಬೋದು ಇಲ್ಲ ಸೈಕಲ್ ಟೈರ್ಗಳಾಗಿರ್ಬೋದು ಏನು ಇಲ್ಲ ಅಂತ ಹೇಳಿದ್ರೆ ಒಳ್ಳೆ ಗಟ್ಟಿಮುಟ್ಟಾದ ಮರ ಅದನ್ನ ಒಂದು 4 ಅಡಿಗೆ ಅಡ್ಡವಲಾಗಿ ಕಟ್ಟಬೇಕು. ಕಟ್ಬಿಟ್ಟು ಆ ಮೇಲೆ ಇಳಿಸಿದ್ರನ್ನ ಅದರಲ್ಲೇ ಕೆಳಗಡೆಗೆ ಅಡ್ಡ ಕಟ್ಟಿದಕ್ಕೆ ಇಳಿಸ್ಬಿಟ್ಟು ಅದರನ್ನ ತುದಿಯಿಂದ 8-10 ಎಲೆ ಕಟ್ ಮಾಡಿ ಬಿಟ್ಬಿಡ್ಬೇಕು. ಇದಿಷ್ಟು ಕೆಲಸ ಮಾಡ್ಲೇಬೇಕು ಫಸ್ಟ್ ವರ್ಷ ಎರಡನೇ ವರ್ಷ ಇದಿಷ್ಟು ಕೆಲಸ ಮಾಡ್ಲೇಬೇಕು. ಮತ್ತೆ ಆಟೋಮೆಟಿಕ್ ಆಗಿ ಮೇಲೆ ಹೋಯ್ತಾ ಇರುತ್ತೆ. ನಾವು ಎಲ್ಲಿಂದ ಬೆಂಡ್ ಮಾಡಿದೀವಿ ಅಲ್ಲಿಂದ ಹೊಸ ಚಿಗುರು ಬರ್ತದೆ ಅದು ಮೇಲೆ ಹೋಯ್ತಾ ಇರುತ್ತೆ. ಪುನಃ ಅದರನ್ನ ಅದೇ ತರ ಇಳಿಸ್ಬಿಟ್ಟು ಪುನಃ ಅದರ ತುದಿ ಕಟ್ ಮಾಡ್ಬೇಕು. ಆವಾಗ ಒಂದು ಹ್ಯಾಂಗಿಂಗ್ ವೈನು 2 ಹ್ಯಾಂಗಿಂಗ್ ವೈನು ಅಂತ ಅದರಲ್ಲಿ ಫಸಲು ಬರ್ತಾ ಇರುತ್ತೆ. ಅದನ್ನ ನಮಗೆ ಪಾಲಿನೇಷನ್ ಎಲ್ಲ ಮಾಡ್ಲಿಕ್ಕೆ ಸುಲಭ. ಯಾವಾಗ್ಲೂ ನಮ್ಮ ಕಣ್ಣಿನ ಅಳತೆಯ ಕೆಳಗಡೆನೆ ಇರಬೇಕು, ಆಗ ನಮಗೆ ಕಣ್ಣಿನ ನೋಟ ಚೆನ್ನಾಗಿರುತ್ತೆ, ಅದನ್ನ ಮಾಡಕ್ಕೆ ಚೆನ್ನಾಗಿ ಕಾಣ್ತದೆ. ಸ್ವಲ್ಪ ಹೈಟ್ ಆದ್ರೆ ಕಣ್ಣು ಮೇಲೆ ನಿಂತ್ಕೊಂಡು ಮಾಡೋದು ಇಲ್ಲ ಯಾವ್ದಾರು ಏಣಿಯ ಇಲ್ಲ ಯಾವ್ದಾರು ಸ್ಟೂಲು ಗಿಲಿ ಇಟ್ಕೊಂಡು ಮಾಡೋದಾದ್ರೆ ನಮಗೆ ಮೊದಲೇ ಭಯ ಇರ್ತದೆ ಎಲ್ಲಿ ಬಿದ್ದೋಯ್ತದೋ ಏನಾಯ್ತದ. ಅದು ಪರಾಗಪರ್ಸ ಮಾಡೋದು ಅಷ್ಟು ಸೂಕ್ಷ್ಮ ಆಗಿರ್ತದೆ, ತೆಳು ಸಣ್ಣ 2 ನಾಲಿಗೆಗಳ ತರ ಇರ್ತದೆ. ಅದು ಸ್ವಲ್ಪ ನಮ್ಮ ಕೈ ಶೇಕಾದ್ರೆ ಎಲ್ಲ ಅದರ ತುದಿಯಲ್ಲಿರೋ ಪರಾಗಗಳು ರಟ್ಟಿ ಹೋಯ್ತದೆ, ಆಗ ಅದು ಸಕ್ಸಸ್ ಆಗೋದಿಲ್ಲ. ಕೆಲವೊಬ್ರು ಹೇಳ್ತಾರೆ ನಾನು ಪಾಲಿನೇಷನ್ ಮಾಡಿದೆ ಅದು ಸಕ್ಸಸ್ ಆಗಿಲ್ಲ, ನನಗೆ ಗೊತ್ತಾಗಿಲ್ಲ, ಅದು ನಾನು ಚೆನ್ನಾಗೇ ಮಾಡಿದ್ದೀನಿ ನೀವು ಹೇಳ್ಕೊಟ್ಟಂಗೆ ಮಾಡಿದ್ದೀನಿ. ಆ ಥರ ಕೈ ಎಲ್ಲ ಶೇಕ್ ಆಗಬಾರ್ದು, ಕೈ ಎಲ್ಲ ಚೆನ್ನಾಗಿ ಸ್ಮೂತ್ ಆಗಿರಬೇಕು. ಮತ್ತೆ ಅದನ್ನ ಹಿಡಿಯೋದು ಅಷ್ಟೇ, ಚೆನ್ನಾಗಿ ಮೃದುವಾಗಿ ಹಿಡಿಬೇಕು. ರಫ್ ರಫ್ ಆಗಿ ಹಿಡಿದ್ರೆ ಅದರಲ್ಲಿ ಅಷ್ಟು ಸಣ್ಣ ಇದಿರ್ತದೆ, ಅದು ಏನಾಯ್ತದೆ ಕಟ್ಟಾಗಿ ಹೋಗ್ಬಿಡುತ್ತೆ, ಆಗ ಪಾಲಿನೇಷನ್ ಸಕ್ಸಸ್ ಆಗೋದಿಲ್ಲ. ವೆನಿಲ್ಲಕ್ಕೆ ರೋಗಗಳು ಕೀಟಗಳು ನೀವು ಕಂಡಂತೆ ಕೊಡಗಿನಲ್ಲಿ ರೋಗಗಳು ಅಂತ ಹೇಳಿದ್ರೆ ಕೊಳೆ ರೋಗ ಬರಬಹುದು. ಅದನ್ನ ವರ್ಷದಲ್ಲಿ ನಮಗೆ ಮಳೆ ಜಾಸ್ತಿ ಆದಾಗ ಕೊಳೆ ರೋಗಗಳು ಜಾಸ್ತಿ ಬರುತ್ತೆ. ಅದಕ್ಕೆ ನಾವು ಗಂಜಲನ ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಕಂಟ್ರೋಲ್ ಆಯ್ತದೆ. ಅದು ಬಿಟ್ರೆ ನಮಗೆ COC ಇಲ್ಲಾರೆ ಬೋಡೋ ಇದನ್ನ ನಾವು ಸ್ಪ್ರೇ ಮಾಡ್ಕೊಂಡಿದ್ರೆ ಕಂಟ್ರೋಲ್ ಆಯ್ತದೆ, ಏನು ಅಂತ ಸಮಸ್ಯೆ ಇಲ್ಲ. ಇನ್ನು ಕೀಟಗಳು ಅಂತ ಹೇಳಿದ್ರೆ ಗೊಣ್ಣೆ ಹುಳ ಅಂತ ಹೇಳ್ತೀವಿ, ಮತ್ತೆ ಕಂಬಳಿ ಹುಳಗಳು, ಇದು ಅದರ ತುದಿ ಚಿಗುರನ್ನ ತಿನ್ನಕ್ಕೆ ಶುರು ಆಯ್ತದೆ. ಅದಕ್ಕೆ ನಾವು ಸ್ವಲ್ಪ ಅದನ್ನ ನೋಡ್ಬಿಟ್ಟು ಗೊಣ್ಣೆ ಹುಳನ ಸಾಯಿಸೋದ ಏನಾರು ಮಾಡಿದ್ರೆ ಆಯ್ತದೆ. ಮತ್ತೆ ಇದಕ್ಕೆ ಕೆಮಿಕಲ್ ಸ್ಪ್ರೇ ಮಾಡಂಗಿಲ್ಲ, ಆದ್ರಿಂದ ಕೆಮಿಕಲ್ ಸ್ಪ್ರೇ ಮಾಡಂಗಿದ್ರೆ ನಮಗೆ ಮಾರ್ಕೆಟ್ ಅಲ್ಲಿ ತುಂಬಾ ಬೇರೆ ಬೇರೆ ಕೆಮಿಕಲ್ ಸಿಗುತ್ತೆ, ಅದನ್ನ ಮಾಡಂಗಿಲ್ಲ. ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು. ಏನು ಅಂತ ಹೇಳಿದ್ರೆ ಈ ಗೊಣ್ಣೆ ಹುಳನ ಹಿಡಿದ್ಬಿಟ್ಟು ಉಪ್ಪು ಇದಕ್ಕೆ ಹಾಕೋದು, ಇಲ್ಲದ ಸುಣ್ಣದ ನೀರಿಗೆ ಹಾಕೋದು, ಆ ತರ ಮಾಡಿದ್ರೆ ಆಟೋಮೆಟಿಕ್ ಕಂಟ್ರೋಲ್ ಆಯ್ತದೆ. ಮತ್ತೆ ಬೇರೆ ಯಾವುದೇ ಪ್ರಾಣಿಗಳು ವೆನಿಲಾ ಎಲೆನ ಮುಟ್ಟೋದಿಲ್ಲ, ತಿನ್ನೋದಿಲ್ಲ. ಯಾಕೆ ಅಂದ್ರೆ ಕಡತ ಬರ್ತದೆ ಅದು. ನಾವು ಅದಷ್ಟೇ, ನಾವು ಏನಾರು ಕೆಲಸ ಮಾಡತ್ತಿಗೆ ಅದರದ್ದು ಎಲೆಗಳಾಗ್ಲಿ ಕಾಂಡಗಳಾಗ್ಲಿ ಕಟ್ಟಾದ್ರೆ ಅದರಲ್ಲಿ ಒಂಥರ ಸೊನೆ ಸೋರ್ತಾ ಇರುತ್ತೆ, ಅದು ನಮ್ಮ ಮೈಗೆ ಮುಟ್ಟಿದ್ರೆ ನಮಗೇನು ತುಂಬಾ ಕಡತ ಬರುತ್ತೆ. ಅದರಿಂದ ಬೇರೆ ಯಾವುದೇ ಪ್ರಾಣಿಗಳು ಇದನ್ನ ತಿನ್ನೋದಿಲ್ಲ. ದನಕರುಗಳಂತೂ ಮುಟ್ಟದಿಲ್ಲ ಅಲ್ವಾ? ಮುಟ್ಟದಿಲ್ಲ ಸರ್, ದನಕರುಗಳಿಗೆ ಅಂತೂ ಮುಟ್ಟದೇ ಇಲ್ಲ. ಯಾಕಂತಂದ್ರೆ ಅದಕ್ಕೆ ತಿನ್ನಕ್ ಆಗೋದಿಲ್ಲ, ತೋರಿಸ್ತದೆ, ಯಾವ ಪ್ರಾಣಿಗಳು ತಿನ್ನೋದಿಲ್ಲ ಇದನ್ನ. ನೋಡಿ, ತೋಟದಲ್ಲಿ ಒಂಥರ ಸ್ನೇಹಿ ಬೆಳೆಯಾಗಿ ವರಮಾನ ಕೊಡುವ ಬೆಳೆಯಾಗಿ ಪರಿಗಣಿಸಬಹುದಾದ ವೆನಿಲ್ಲವನ್ನ ಕೊಡಗಿನಲ್ಲಿ ಆರಾಮಾಗಿ ಬೆಳ್ಕೊಳ್ಬಹುದು, ಅದರ ಉಪಯೋಗವನ್ನು ಮಾಡ್ಕೊಳ್ಬಹುದು. ಈ ನಿಟ್ಟಿನಲ್ಲಿ ಕೆಲವಾರು ರೈತರು ಚೆನ್ನಾಗಿ ತೊಡಸ್ಕೊಂಡಿದ್ದಾರೆ, ಹಾಗೆ ಸಂಘ ಸಂಸ್ಥೆಗಳು ಮಾರ್ಗದರ್ಶನ ನೀಡಿ ಖರೀದಿ ಕೆಲಸವನ್ನು ಮಾಡುತ್ತವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೆನಿಲ್ಲಾ ಸುವಾಸನೆಗೆ ದೊಡ್ಡ ಬೆಲೆ ಇದೆ. ಕೊರೋನಾ ಹಿನ್ನೆಲೆಯಲ್ಲಿ ಬೆಲೆ ಇಳಿದಿರಬಹುದು, ಮತ್ತೊಮ್ಮೆ ಏರೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ತಾವು ಕೊಡಗು ಜಿಲ್ಲೆಯ ವೆನಿಲ್ಲಾ ಬೆಳೆಯ ಪರಿಸ್ಥಿತಿಯ ಬಗ್ಗೆ ಮಾತಾಡ್ತಾ ಸಲಹೆಗಳನ್ನು ನೀಡಿದ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ ಗಿರೀಶ್ ಅವರೇ. ನಿಮಗೂ ನಮಸ್ಕಾರ ಸರ್, ಧನ್ಯವಾದಗಳು. ಹಾಗೂ ಕೇಳುಗರಿಗೆ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಆದಷ್ಟು ವೆನಿಲ್ಲಾ ಬೆಳೆಯಿರಿ. ಕೇಳುಗರೆ, ಚಟ್ಟಳ್ಳಿಯ ರಾಮಕಜ್ಜೆ ಗಿರೀಶ್ ಅವರ ವೆನಿಲ್ಲಾ ಕೃಷಿ ಕುರಿತ ವಿಚಾರಗಳನ್ನು ಆಲಿಸಿಕೊಂಡ್ರೆ ಸಂಪರ್ಕ ಮಾಡಬಹುದು. ಅವರ ಸಂಖ್ಯೆ ಹೀಗಿದೆ: 9489-99-58-36 9489-99-58-36 ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಗ್ಲೇರಿಸೇಡಿಯಾ ಬಗ್ಗೆ ರಚನೆಯಾಗಿರುವ ಹಾಡು ಇದು. ಹಾಡಿದ್ದಾರೆ ವಿಟಿ ಶ್ರೀನಿವಾಸ್, ರಚನೆ ಡಾಕ್ಟರ್ ವಿಜಯ್ ಅಂಗಡಿ. ಗ್ಲೇರಿಸೇಡಿಯ ರೈತರ ಗೆಳೆಯ, ತೋಟಕ್ಕೆ ನೀ ಹಬಯ, ಗೊಬ್ಬರಕ್ಕೆ ನಿನ್ನಿಂದ ಸಹಾಯ. ಓ ಗ್ಲೇರಿಸೇಡಿಯ, ಓ ಗ್ಲೇರಿಸೇಡಿಯ, ಗ್ಲೇರಿಸೇಡಿಯ ರೈತರ ಗೆಳೆಯ, ತೋಟಕ್ಕೆ ನೀ ಹಬಯ, ಗೊಬ್ಬರಕ್ಕೆ ನಿನ್ನಿಂದ ಸಹಾಯ. ಓ ಗ್ಲೇರಿಸೇಡಿಯ, ಓ ಗ್ಲೇರಿಸೇಡಿಯ, ಜನಮೆಚ್ಚುವ ಗುಣ ನಿನ್ನಲ್ಲಿದೆ ಬಲು ಗಟ್ಟಿತನ, ನಿನಗಿದೆ ತುಂಬಾ ಒಳ್ಳೆತನ, ರೈತರಿಗಿದೆ ನಿನ್ನ ಗೆಳೆತನ. ನಿನ್ನದು ಜನಮೆಚ್ಚುವ ಗುಣ ನಿನ್ನಲ್ಲಿದೆ ಬಲು ಗಟ್ಟಿತನ, ನಿನಗಿದೆ ತುಂಬಾ ಒಳ್ಳೆತನ, ರೈತರಿಗಿದೆ ನಿನ್ನ ಗೆಳೆತನ, ರೈತರಿಗಿದೆ ನಿನ್ನ ಗೆಳೆತನ. ಗ್ಲೇರಿಸೇಡಿಯ ರೈತರ ಗೆಳೆಯ, ತೋಟಕ್ಕೆ ನೀ ಅಭಯ, ಗೊಬ್ಬರಕ್ಕೆ ನಿನ್ನಿಂದ ಸಹಾಯ. ಓ ಗ್ಲೇರಿಸೇಡಿಯ, ಓ ಗ್ಲೇರಿಸೇಡಿಯ, ವಾರ್ಷಿಕ ಸ್ವಭಾವ ನೀಗಿಸುತ್ತಿ ಗೊಬ್ಬರದ ಅಭಾವ, ಬೇಲಿಗೆ ನಿನ್ನಿಂದಲೇ ಬಲ, ಅಂಗರಗಳಿಗೆ ಆಧಾರ. ನಿನ್ನದು ಬಹುವಾರ್ಷಿಕ ಸ್ವಭಾವ ನೀಗಿಸುತ್ತಿ ಗೊಬ್ಬರದ ಅಭಾವ, ಬೇಲಿಗೆ ನಿನ್ನಿಂದಲೇ ಬಲ, ಅಂದರಗಳಿಗೆ ಆಧಾರ, ಅಂದರಗಳಿಗೆ ಆಧಾರ. ಗ್ಲೇರಿಸೇಡಿಯ ರೈತರ ಗೆಳೆಯ, ತೋಟಕ್ಕೆ ನೀ ಹಬಯ, ಗೊಬ್ಬರಕ್ಕೆ ನಿನ್ನಿಂದ ಸಹಾಯ. ಓ ಗ್ಲೇರಿಸೇಡಿಯ, ಓ ಗ್ಲೇರಿಸೇಡಿಯ, ಧಾನ್ಯದ ಗುಂಪು ನಿನ್ನದು, ಬೇಸಿಗೆಯಲ್ಲಿ ಎಲೆ ಇರದು, ನಿನ್ನ ಸೌದೆಯು ಗಟ್ಟಿಯಾದುದು, ಬರ ಸಹಿಸುವ ಗುಣ ನಿನ್ನದು. ದ್ವಿದಳ ಧಾನ್ಯದ ಗುಂಪು ನಿನ್ನದು, ಬೇಸಿಗೆಯಲ್ಲಿ ಎಲೆ ಇರದು, ನಿನ್ನ ಸೌದೆಯು ಗಟ್ಟಿಯಾದುದು, ಬರ ಸಹಿಸುವ ಗುಣ ನಿನ್ನದು, ಬರ ಸಹಿಸುವ ಗುಣ ನಿನ್ನದು. ಗ್ಲೇರಿಸೇಡಿಯ ರೈತರ ಗೆಳೆಯ, ತೋಟಕ್ಕೆ ನೀ ಅಭಯ, ಗೊಬ್ಬರಕ್ಕೆ ನಿನ್ನಿಂದ ಸಹಾಯ. ಓ ಗ್ಲೇರಿಸೇಡಿಯ, ಓ ಗ್ಲೇರಿಸೇಡಿಯ, ಓ ಗ್ಲೇರಿಸೇಡಿಯ, ಓ ಗ್ಲೇರಿಸೇಡಿಯ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೇಳುಗರೆ, ನಾಳಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ಕೇಳುಗರೆ, ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ಹೊಸ ವರ್ಷದಲ್ಲಿ ಹೊಸತನ ತರುವ ಸಂಕಲ್ಪಗಳು, ಮಹಿಳೆಯರ ಅನಿಸಿಕೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇದು. ಮೈಸೂರು ಕೇಂದ್ರದ ಕೊಡುಗೆಯೇ. ನಾಳೆ ಮಧ್ಯಾಹ್ನ 12:30 ಆರೋಗ್ಯ ಕಾರ್ಯಕ್ರಮದಲ್ಲಿ ಮೂಳೆ ಮಜ್ಜೆಯ ಕಸಿ, ಈ ಕುರಿತು ಡಾಕ್ಟರ್ ರವಿ ಜೋಶಿ ಅವರೊಂದಿಗೆ ಸಂದರ್ಶನ. ನಂತರ ರಕ್ತಹೀನತೆ ಕಾರಣ ಮತ್ತು ಪರಿಹಾರ ಮಾತನಾಡುತ್ತಾರೆ ಡಾಕ್ಟರ್ ಶರ್ಮಿಳಾ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜುಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದ್ತಾ ಇರೋ ಕಾನಡ್ಕ ಡಿನ ದೇವಯ್ಯ. ಜೊಂಪೆ ಮುಖ್ಯಾಂಶಗ. 15-18 ವರ್ಷ ವಯಸ್ಸಿನ ಮಕ್ಕಳಿಗೆ ಲಸಿಕಾ ಅಭಿಯಾನಕ್ಕೆ ಶ್ರೀನಿವಾಸ ಪೂಜಾರಿ ಚಾಲನೆ. ಜನವರಿ 4 ಗಂಗಾ ಕಲ್ಯಾಣ ವಿಶೇಷ ಸದನ ಸಮಿತಿ ಪ್ರವಾಸ. ಜೊಂಬೆನೆ ವಿವರ. ಜಿಲ್ಲೆಯಾದ್ಯಂತ 15-18 ವಯಸ್ಸಿನ ಮಕ್ಕಳಿಗೆ ಕೋವ್ಯಾಕ್ಸಿನ್ ಲಸಿಕೆ ಕೊಡುವ ಅಭಿಯಾನಕ್ಕೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರು ಪಾಲಿಬೆಟ್ಟ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಹತ್ತಿರದ ಮಹಿಳಾ ಸಮಾಜಲ್ಲಿ ಇಂದು ಚಾಲನೆ ಕೊಟ್ಟರು. ಇದೇ ಸಮಯದಲ್ಲಿ ಮಾತನಾಡಿದ ಸಚಿವರು, ಕೊಡಗು ಜಿಲ್ಲೆ ಕೋವಿಡ್ ಲಸಿಕೆ ಪಡೆಯುವಲ್ಲಿ ರಾಜ್ಯದಲ್ಲಿ 2ನೇ ಸ್ಥಾನ ಪಡೆದುಕೊಂಡು, ಶಾಲಾ ಕಾಲೇಜುಗಳಲ್ಲಿ ಇಲ್ಲರೆ ಹತ್ತಿರದ ಕೋವಿಡ್ 19 ಲಸಿಕಾ ಕೇಂದ್ರಗಳಲ್ಲಿ 15-18 ವರ್ಷದ ಮಕ್ಕಳಿಗೆ ಲಸಿಕೆ ಕೊಟ್ಟವೆತ್ತ ಸಚಿವರು ತಿಳಿಸಿದರು. ಶಾಲಿನ ಗುರುತಿನ ಚೀಟಿ ಇಲ್ಲರೆ ಆಧಾರ್ ಗುರುತಿನ ಚೀಟಿ ಬಳಸಿಕೊಂಡು ಲಸಿಕೆ ಕೇಂದ್ರದಲ್ಲಿ ಕೋವಿಡ್ ಪೋರ್ಟಲ್ಲಿ ನೋಂದಣಿ ಮಾಡುವೆತ್ತ ಉಸ್ತುವಾರಿ ಸಚಿವರು ತಿಳಿಸಿದರು. ಕುಶಾಲನಗರ ಪಟ್ಟಣ ಪಂಚಾಯಿತಿ ಸುತ್ತಮುತ್ತಲಿ 2021-22 ಸಾಲಿನಲ್ಲಿ %24.10, %7.25 ಮತ್ತು %5 ವೈಯಕ್ತಿಕ ಸಂಬಂಧಿಸಿದ ಬೇರೆ ಬೇರೆ ಜಂಬರ್ನ ಹಮ್ಮಿಕೊಂಡಿದ್ದು ಅರ್ಹ ಫಲಾನುಭವಿಗಳಿಂದ ಅರ್ಜಿ ಕರೆದಳು. ಅದರಿಂದ ಇಷ್ಟೇ ಇರುವ ಅರ್ಹ ಫಲಾನುಭವಿಗ ಚಾಲ್ತಿಯಲ್ಲಿರುವ ಅಗತ್ಯ ದಾಖಲೆಗಳೊಟ್ಟಿಗೆ ಜನವರಿ 15 5:30 ಒಳಗೆ ಪಟ್ಟಣ ಪಂಚಾಯಿತಿ ಕುಶಾಲನಗರ ಕಚೇರಿಗೆ ಸಲ್ಲಿಸುವಂಗೆ ಕುಶಾಲನಗರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕೃಷ್ಣಪ್ರಸಾದ್ ಅವರು ತಿಳಿಸಿದರು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆನ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳ ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ಕರಾಟೆ ತರಬೇತಿ ಜಂಬರನ ಮಡಿಕೇರಿನ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿನಿಲಯಲ್ಲಿ ಇಲಾಖಾ ವತಿಯಿಂದ ಈಗಾಗಿ ನಡೆದು ಜಿಲ್ಲಾ ಪಂಚಾಯತ್ ಸಿಇಒ ಬನ್ವರ್ ಸಿಂಗ್ ಮೀನಾ ಅವರು ಜಂಬರಕ್ಕೆ ಚಾಲನೆ ಕೊಟ್ಟರು. ಗಂಗಾ ಕಲ್ಯಾಣ ಯೋಜನೆಯಡಿ 2015-2020 ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಹಾಗೆ ಅಲ್ಪಸಂಖ್ಯಾತರ ವರ್ಗಕ್ಕೆ ಸೇರಿದ ಫಲಾನುಭವಿಗಳಿಗೆ ಕೊರೆಸಿರುವ ಕೊಳವೆ ಬಾವಿಗಳಿಗೆ ಸಂಬಂಧಿಸಿದಂತೆ ನಡೆದಿರುವ ಅವ್ಯವಹಾರಗಳ ಬಗ್ಗೆ ಪರಿಶೀಲಿಸಿ ರಚಿಸಿರುವ ಕರ್ನಾಟಕ ವಿಧಾನ ಪರಿಷತ್ನ ವಿಶೇಷ ಸದನ ಸಮಿತಿ ತಂಡ ಜನವರಿ 4 ಕೊಡಗು ಜಿಲ್ಲಾ ಪ್ರವಾಸನ ಹಮ್ಮಿಕೊಂಡಳು. ಜನವರಿ 4 2021-22 ಸಾಲಿನ ರಾಜ್ಯಮಟ್ಟದ ಯುವಜನೋತ್ಸವ ಜನವರಿ 4 ಮತ್ತು 5 ಮಂಡ್ಯ ಜಿಲ್ಲೆನ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿ ವಿಶ್ವವಿದ್ಯಾನಿಲಯ ಮಹಾಸಂಸ್ಥಾನ ನಡೆದಿದೆ. ಕೊಡಗು ಜಿಲ್ಲಾ ಮಟ್ಟದ ಯುವಜನೋತ್ಸವದಲ್ಲಿ ವಿಜೇತರಾದ ಸ್ಪರ್ಧಾಳುಗ ಜನವರಿ 4 ಮತ್ತು 5 ಮಂಡ್ಯ ಜಿಲ್ಲೆಯಲ್ಲಿ ನಡೆಯುವ ರಾಜ್ಯಮಟ್ಟದ ಯುವಜನೋತ್ಸವ ಜಂಬರಲ್ಲಿ ಭಾಗವಹಿಸಕ್ಕೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹನಿರ್ದೇಶಕರು ಜಿಎಸ್ ಗುರುಸ್ವಾಮಿ ಅವರು ಕೇಳಿಕೊಂಡರು. ಮಡಿಕೇರಿನ ಪ್ರಸಿದ್ಧ ಪ್ರವಾಸಿ ತಾಣ ಆದ ರಾಜಸಿಟ್ಲಿ ಸಂಗೀತ ಕಾರಂಜಲಿ ಇನ್ನು ಮುಂದೆ ಎವರ್ ಗ್ರೀನ್ ಕೊಡವ ವಾಲಗಸ ಜನರನ್ನ ಆಕರ್ಷಿಸಿದೆ. ಸಂಗೀತ ಕಾರಂಜಲಿರುವ ಕನ್ನಡ ನಾಡಿನ ಜೀವನದಿ ಕಾವೇರಿ, ಬಾರಿಸು ಕನ್ನಡ ಡಿಂಡಿಮವ, ಟಿಪ್ಪು ಟಿಪ್ಪು ಬರಸಾಪಾನಿ ಮತ್ತಿತರ ಹಾಡಿನೊಟ್ಟಿಗೆ ಇದೀಗ ವಾಲಗಸ ಸಹ ಪ್ರಮುಖ ಆಕರ್ಷಣೆ ಆಗಿದ್ದದೆ. ಪಶುಪಾಲನಾ ಇಲಾಖೆ ವತಿಯಿಂದ ಜಿಲ್ಲೆಯಲ್ಲಿ ಜನವರಿ 18 ಎರಡನೇ ಸುತ್ತಿನ ಕಾಲುಬಾಯಿ ಜ್ವರ ರೋಗ ನಿರೋಧಕ ಲಸಿಕೆ ಹಾಕುವ ಜಂಬಾರ ನಡೆದಿದೆ. ಅದರಿಂದ ಜಿಲ್ಲೆಯ ರೈತರು ತಮ್ಮ ತಮ್ಮ ರಾಸುಗಳಿಗೆ ತಪ್ಪದೇ ಲಸಿಕೆ ಹಾಕಿಸಿಕೊಳ್ಳುವಂತೆ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾ ಸುರೇಶ್ ಭಟ್ ಅವರು ಕೇಳಿಕೊಂಡಳು. ಕೊಡಗುಗೌಡ ಮಹಿಳಾ ಒಕ್ಕೂಟದ ಹೊಸ ಆಡಳಿತ ಮಂಡಳಿ ರಚನೆ ಸಂಬಂಧ ತಾರೀಖು 4 ಏರ್ಪಾಡಾಗಿದ್ದ ವಿಶೇಷ ಸಭೆಯ ಅನಿವಾರ್ಯ ಕಾರಣದಿಂದ ಮುಂದೂಡಿಳಿತ ಗೊತ್ತಾಯಿತು. ಜಿಲ್ಲೆಯಲ್ಲಿ ಇಂದು 9 ಹೊಸ ಕೋವಿಡ್ 19 ಪ್ರಕರಣ ದೃಢ ಆಗುತ್ತು. 9 ಪ್ರಕರಣಗಳ ಆರ್ಟಿಪಿಸಿಆರ್ ಪರೀಕ್ಷೆ ಮುಖಾಂತರ ದೃಢ ಆಗುತ್ತು. ಜಿಲ್ಲೆಯ ಒಟ್ಟು ಕೋವಿಡ್ 19 ಪ್ರಕರಣಗಳ ಸಂಖ್ಯೆ 35,983 ಆಗಿದ್ದು ಕಳೆದ 24 ಗಂಟೆಗಳಲ್ಲಿ ಯಾವುದೇ ಸತ್ತ ವರದಿ ಆತ್ಲೆ. ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 37 ಆಗಿದ್ದು 176 ಸಕ್ರಿಯ ಪ್ರಕರಣಗಳು ಉಂಟು. ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವಿಟಿ ದರ ಶೇಕಡ 3.89 ಆಗುತ್ತಿದೆ. ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ತಿಳಿಸಿದರು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272-23018. ಕೇಳುಗರೆ, ಇಂದು ರಾತ್ರಿ 10:05 ಬೆಂಗಳೂರು ಕೇಂದ್ರದಿಂದ ನಾಟಕ ಆತ್ಮಸಾಕ್ಷಿಯ ಬೆನ್ನು ಹತ್ತಿ, ರಚನೆ ಪ್ರಭುಸ್ವಾಮಿ ಮಲಿಮಠ್. ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸೆನ್ ಸಿಟಿ ಅರ್ಪಿಸುತ್ತಿದೆ ವಿಶ್ವದರ್ಜೆಯ ಗುಣಮಟ್ಟದ ಹೊಸ ಬಡಾವಣೆ ಸೆನ್ ಸಿಟಿ ನ್ಯೂ ಟೌನ್. ಡಿಸಿ ಕನ್ವರ್ಟೆಡ್, ಡಿಟಿಸಿಪಿ ಅಪ್ರೂವ್ಡ್ ನಿವೇಶನಗಳು ಎಲ್ಲವೂ ಅಭಿವೃದ್ಧಿ ಹೊಂದಿದೆ. ಒಮ್ಮೆ ಭೇಟಿ ಕೊಡಿ ವಿಶ್ವದರ್ಜೆಯ ಮೊಟ್ಟ ಮೊದಲ ಬಡಾವಣೆ ಈಗ ನಿಮ್ಮ ಪ್ರಿಯ ಪಟ್ಟಣದಲ್ಲಿ. ಸೆನ್ ಸಿಟಿ ಸಂಪರ್ಕಿಸಿ 9243-00-2323. ಡೇನಿಯಲ್ ಬುಟೀಕ್ ನಾಪೋಕ್ಲು ನಂಗಡಲ್ಲಿ ಕೊಡವಡ ಮಂಗಲದ ಬಳಕೆ ಮಾಡುವಂತ ಸಾಂಪ್ರದಾಯಿಕ ಉಡುಪಾನ ಚಾಂದ ಪಿಂಜ ನೀಲಶಾಲೆ ರೇಷ್ಮೆ ವೈತ್ರ ಪಿಂಜ ಚಕ್ ವೈತ್ರ ಮುಸ್ಕೋಲಿ ವಸ್ತ್ರ ಚೀಲಪಣ ಕುಟ್ಟುವ ಅಲತೆ ಮಂಗಲದ ಬಳಕೆ ಮಾಡುವಂತ ವಸ್ತು ಕೂಡಿ ನಂಗಡಲ್ಲಿ ಬಾಡಿಗೆ ಕುಟ್ಟುವ. ಡೇನಿಯಲ್ ಬುಟೀಕ್, ಬ್ರಹ್ಮಗಿರಿ ಕಾಂಪ್ಲೆಕ್ಸ್, FMC ರೋಡ್, ನಾಪೋಕ್ಲು. ಬ್ರೀತ್ ಲೈಕ್ ಅ ಲಯನ್, ಕ್ರೌಚ್ ಲೈಕ್ ಅ ಟೈಗರ್. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022-671919. Mom's complaining of her stomach pain. We need to book a doctor's appointment. I got it. Hey Piri, call Columbia Asia Hospital Mysore. Calling Manipal Hospital Mysore. Let me try. Hey Piri, call Columbia Asia Hospital Mysore. Calling Manipal Hospital Mysore. Hey Piri, what's wrong with you? Columbia Asia Hospital Mysore is now Manipal Hospital Mysore. Columbia Asia Hospital Mysore are now part of the Manipal Hospitals family. We are together, stronger for excellence. That's second to none. ಇದೀಗ ಫೋಕ್ಸ್ ವ್ಯಾಗನ್ ಪರಿಚಯಿಸುತ್ತಿದೆ ಹೊಚ್ಚು ಹೊಸ ಟೈಗೂನ್, ಹೆಚ್ಚು ಶಕ್ತಿಶಾಲಿ TSI ಎಂಜಿನ್ ನೊಂದಿಗೆ ವಿಶಾಲವಾದ ಆರಾಮದಾಯಕವಾದ ಇಂಟೀರಿಯರ್. ಹೆಚ್ಚಿನ ಮಾಹಿತಿ ಹಾಗೂ ಟೆಸ್ಟ್ ಡ್ರೈವ್ಗಾಗಿ ಸಂಪರ್ಕಿಸಿ KPR ಕಾರ್ಸ್ ಮೈಸೂರು. ಕಾಲ್ ದೇವಯ್ಯ 9611-58-6230. ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ: ಕಟ್ಟೆಮಾಡು ಗ್ರಾಮದ ಜೈನೀರ ದಿವಂಗತ ಅಪ್ಪಚ್ಚು ಅವರ ಪುತ್ರ ಜೈನೀರ ವೆಂಕಟೇಶ್ ರಾಜು ಅವರು ಇಂದು ನಿಧನರಾಗಿದ್ದಾರೆ. 82 ವರ್ಷ ಪ್ರಾಯದ ಜೈನೀರ ವೆಂಕಟೇಶ್ ರಾಜು ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆಯೊಳಗೆ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027004. ಸುದ್ದಿ ಸಮಾಚಾರ ಉದಯನುಳ್ಳ ಕಾಳಿಮಡ ಮಮತಾಜಿನ. ಜಿಲ್ಲೆಲ 15 ಬಯತ್ತಿಲಂಜ 18 ಬಯತ್ತಕತ್ತನೆ ಉಳ್ಳ ಮಕ್ಕಕ್ಕೂ ಕೋವಾಕ್ಸಿನ್ ಚೂದು ಮದ್ದು ಕೊಡಪ ಅಭಿಯಾನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಇಂದು ಪಾಲಿಬೆಟ್ಟತರ ಗೌರ್ಮೆಂಟ್ ಹೈಸ್ಕೂಲರ ಪಕ್ಕತ್ತುಳ್ಳ ಮಹಿಳಾ ಸಮಾಜತ್ತು ಮೊಳಿಯಿಟ್ಟತ್. ಜಿಲ್ಲೆಲ ಕೋವಿಡ್ ಚೂದು ಮದ್ದು ಅಡ್ತವತ್ತು ರಾಜ್ಯದ ದಂಡನೆ ಸ್ಥಾನತ್ತು ಉಂಡು. ಆದ್ಯ ಮುಟ್ಟರ ಚೂದು ಮದ್ದು ಶೇಕಡ 100ಕ್ಕೂ ದಂಡನೆ ಮುಟ್ಟರ ಚೂದು ಮದ್ದು ಶೇಕಡ 94ಕ್ಕೂ ಆಯ್ತು ಎಂದು ಇವು ಈ ಸಂದರ್ಭದಲ್ಲಿ ಮಾಹಿತಿ ಎಣ್ಣುಚಿ. ಎಲ್ಲರೂ ಚೂದುಮದ್ದು ಎಡತಂಡು ಕೋವಿಡ್ನ ದೂರ ಮಾಡುವಕ್ಕೆ ಸಹಕಾರಿ ಆಂಡೊಂದು ಅಣ್ಣುಚಿ. ಕೋಡಿಯಾಡ್ನ ಜಿಲ್ಲಾ ಶಾಸಕ ಕೆಜಿ ಬೋಪಯ್ಯ ದೇಶದ ಮೂಂದನೆ ಅಲೆ ಬಪ್ಪನ ತಡಪಕ್ಕೆ ಎಲ್ಲರೂ ಚೂದುಮದ್ದು ಅವಶ್ಯ ಆಯ್ತು ಅಡ್ತವಂಡು ಇದಂಗೆ ಎಲ್ಲರೂ ಕೈಕೂಟಣ್ಣು ಅಣ್ಣುಚಿ. ಪಶ್ಚಿಮಘಟ್ಟ ಕಾರ್ಯಪಡೆರ ಸಂರಕ್ಷಣಾ ಕಾರ್ಯಪಡೆರ ರಾಜ್ಯಾಧ್ಯಕ್ಷ ಶಾಂತೇಣ ರವಿಕುಶಾಲಪ್ಪ ಪಿಂಜಾ ವಿಧಾನ ಪರಿಷತ್ ಸದಸ್ಯ ಮಂಡೆಪಂಡ ಸುಜಾ ಕುಶಾಲಪ್ಪ ಕೋವಿಡ್ 19 ಮಹಾಮಾರಿನ ತಡಪಕ್ಕೆ ಜಿಲ್ಲೆಯ ಜನ ಕೋವಿಡ್ ಮಾರ್ಗಸೂಚಿನ ಕಡ್ಡಾಯ ಆಯ್ತು ಪಾಲನೆ ಮಾಡುಣ್ಣು ದಣ್ಣುಚಿ. ಅನ್ನನೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ರಾಷ್ಟೀಯ ಆರೋಗ್ಯ ಅಭಿಯಾನ ಆರೋಗ್ಯ ಪಿಂಜಾ ಕುಟುಂಬ ಕಲ್ಯಾಣ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪಿಂಜಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ರಾಧನೆಲ್ ಮಡಿಕೇರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೈಸ್ಕೂಲ್ ವಿಭಾಗದಲ್ಲಿ ಇಂದು ನಗರಸಭಾ ಅಧ್ಯಕ್ಷೆ ಅನಿತಾ ಪೂವಯ್ಯ ಕೋವಿಡ್ 19 ಚೂದು ಮದ್ದು ಕೊಡಪ ಕಾರ್ಯಕ್ರಮಕ್ಕೆ ಮೊಳಿಯಿಟ್ಟತ್. ಸ್ಕೂಲ್ ಕಾಲೇಜಿನ ಮಕ್ಕ ಐಂಗಡ ಸರಿಯಾನ ವಿದ್ಯಾಭ್ಯಾಸಕ್ಕೆ ಕೋವಿಡ್ 19 ಚೂದು ಮದ್ದು ಎಡತಂಡು ಆರೋಗ್ಯ ತಿಪ್ಪನಕ್ಕೆ ಆಂಡೊಂದು ಇವು ಅಣ್ಣಚಿ ಮುಖ್ಯಪಟ್ಟವು ಹಾಜರಿಂಜತ್. ಹಿಂದುಳಿದ ವರ್ಗತರ ಕಲ್ಯಾಣ ಇಲಾಖೆ ಪಿಂಜ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಆನ ಪೊಮ್ಮಕ್ಕಡ ವಿದ್ಯಾರ್ಥಿ ನಿಲಯತರ ಪೊಮ್ಮಕ್ಕಕ್ಕೆ ಸ್ವಯಂ ರಕ್ಷಣಾ ಕೌಶಲ್ಯ ಕರಾಟೆ ತರಬೇತಿ ಕಾರ್ಯಕ್ರಮ ಇಂಗಡ ಹಾಸ್ಟೆಲ್ ಇಲಾಖೆಯ ಆದನೆಯಲ್ಲಿ ಇಂದು ನಡೆದತ್ತು. ಜಿಲ್ಲಾ ಪಂಚಾಯಿತಿ ಸಿಇಒ ಬನ್ವರ್ ಸಿಂಗ್ ಮೀನಾ ಅವು ಕಾರ್ಯಕ್ರಮಕ್ಕೆ ಮುಳಿಯಿಟ್ಟಿದ್ದು ತಕ್ಕ ಬರಂದತ್ತು. ಇಲಾಖೆಯ ಅಧಿಕಾರಿಯ ಪಿಂಜ ಸಿಬ್ಬಂದಿ ವರ್ಗ ಹಾಜರಿಂಜತ್ತು. ದಂಡಾರ್ಥ 21 ಇರುವ ದಂಡನೆ ಸಾಲರ ರಾಜ್ಯಮಟ್ಟದ ಯುವಜನೋತ್ಸವ ಪಿಂಜ ನಾಳೆ ಪಿಂಜ ಮತ್ತೆ ನಾಳೆ 4 ಪಿಂಜ ಅಂಜಂಗ್ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕರ ಆದಿಚುಂಚನಗಿರಿ ವಿಶ್ವವಿದ್ಯಾಲಯತ್ತು ನಡಪ. ಕೊಡಗು ಜಿಲ್ಲಾ ಮಟ್ಟತರ ಯುವಜನೋತ್ಸವತ್ತು ಗದ್ದವು ಮಂಡ್ಯತ್ತು ನಡಪ ರಾಜ್ಯ ಮಟ್ಟದ ಯುವಜನೋತ್ಸವ ಕಾರ್ಯಕ್ರಮಕ್ಕೆ ಕೂಡಿಯಾಡುವನಕ್ಕೆ ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಕೂಟಂಡಿತು. ಜಿಲ್ಲೆಯಲ್ಲಿ ಇಂದು 9 ಕೋವಿಡ್ 19 ಕೇಸ್ ಕಂಡುಬಂದಿತ್ತು. ಮಡಿಕೇರಿ ತಾಲೂಕಲು 3, ವಿರಾಜಪೇಟೆ ತಾಲೂಕಲು 3, ಸೋಮವಾರಪೇಟೆ ತಾಲೂಕಲು 3. ಜಿಲ್ಲೆಯಲ್ಲಿ ಇಕ್ಕಾಕಣೆ 35,981 ಕೇಸ್ ದಾಖಲಾಯಿತು. ಚಿಕಿತ್ಸೆ ಪಡೆದಿತ್ತು ವಾಸಿಯಾನವು 35,369. ಇಕ್ಕಾಕಣಕ್ಕೆ ಈ ಕಾಯಿಲೆಗೆ ಜೀವ ಕಳೆದಂಡವು 438. ಕಂಟೈನ್ಮೆಂಟ್ ವಲಯ 37, ಪಾಸಿಟಿವಿಟಿ ಪ್ರಮಾಣ 3.89 ಆಯ್ತುಂಡೆಂದು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅರಿಚಿಟ್ಟಿತು. ಗಂಗಾ ಕಲ್ಯಾಣ ಯೋಜನೆ ರಡಿಲ್ ದಂಡಾರ್ಥ 15 ಇರುವುದಂಗತ್ತನೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಪಿಂಜ ಅಲ್ಪಸಂಖ್ಯಾತ ವರ್ಗಕ್ಕೆ ಕೂಡನ ಫಲಾನುಭವಿಯಕ್ಕೆ ತೋಡನ ಬೋರ್ವೆಲ್ಕ್ ಸಂಬಂಧಪಟ್ಟನಕ್ಕೆ ನಡೆದಿತ್ತುಳ್ಳ ಅವ್ಯವಹಾರತರ ಮಾರಿಪತ್ತು ಪರಿಶೀಲನೆ ನಡೆಸುವಕ್ಕೆ ರಚನೆ ಮಾಡಿತ್ತುಳ್ಳ ಕರ್ನಾಟಕ ವಿಧಾನ ಪರಿಷತ್ರ ವಿಶೇಷ ಸದನ ಸಮಿತಿಯ ತಂಡ ನಾಳೆ ಜಿಲ್ಲೆಯಲ್ಲಿ ಪ್ರವಾಸ ಏರ್ಪಾಡು ಮಾಡಿಟ್ಟಿತು ಎಂದು ವಿಧಾನ ಪರಿಷತ್ ಕಾರ್ಯದರ್ಶಿ ಅರಿಚಿಟ್ಟಿತು. ಕುಶಾಲನಗರ ಪಟ್ಟಣ ಪಂಚಾಯತಿರ ವ್ಯಾಪ್ತಿಲು ದಂಡಾರ್ಥ 21 ಇರುವ ದಂಡನೆ ಸಾಲಲ 24.10 ಶೇಕಡ 7.25 ಪಿಂಜ ಶೇಕಡ 5 ಓರಬ್ಬಕ್ಕೆ ಸಂಬಂಧಪಟ್ಟ ಫಲತರ ಕಾರ್ಯಕ್ರಮತನ ಏರ್ಪಾಡು ಮಾಡಿಂಡಿತು. ಇರಾದೆ ಉಳ್ಳ ಫಲಾನುಭವಿಯ ಸಂಬಂಧಪಟ್ಟ ದಾಖಲೆಯೋಡೆ ಈ ತಿಂಗ 15 ಒಳಲು ಪಟ್ಟಣ ಪಂಚಾಯಿತಿ ಕುಶಾಲನಗರ ಕಚೇರಿ ಕೊಪ್ಪಚಿರೋಣೊಂದು ಪಟ್ಟಣ ಪಂಚಾಯಿತಿರ ಮುಖ್ಯಾಧಿಕಾರಿ ಅರಿಚಿಟ್ಟಿತು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪಿಂಜ ಜವಳಿ ಅಭಿವೃದ್ಧಿ ಆಯುಕ್ತಂಗ ನಿರ್ದೇಶಕಂಗ ಕೈಮಗ್ಗ ಪಿಂಜ ಜವಳಿ ಇಲಾಖೆಯ ಆದನೆಲ್ ಇಂದಂಜ ಈ ತಿಂಗ 12 ಕಾವೇರಿ ವಸ್ತ್ರ ಸಿರಿ ಜಿಲ್ಲಾ ಮಟ್ಟದ ಕೈಮಗ್ಗ ಉತ್ಪನ್ನತರ ವಸ್ತು ಪ್ರದರ್ಶನ ಪಿಂಜ ಮಾರಾಟ ಮೇಳ മടിക്കേരി ഗാന്ധി പറമ്പില് നടപ്പ. ഗോണിക്കൊപ്പ കാവേരി കാലേജില് കഴിഞ്ഞ ഏഴ് ദിനത്തിഞ്ച നടന്ന നിഞ്ച NCC ഘടകത്തിര കീഡർ ക്യാമ്പ്ര അക്കിരി സമാരംഭ നിനാന്ത് നടന്നത്. തരബേത്തി ശിബിരത്ത് കാവേരി കാലേജ് ഗോണിക്കൊപ്പ വിരാജ്പേട്ട കാവേരി കാലേജ് മൂർനാട് പദവി പൂർവ കാലേജ്.